ಈ ವೃತ್ತಿ ಎಂದಿಲಿಂದ ಬಂತು, ಹೇಗೆ ಸ್ವಲ್ಪ ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ರಿ? ನಮ್ಮ ಅಜ್ಜ ಮುತ್ತಾದ ಕಲಂತರದು ಬಂದತ್ರಿ ಅದು. ಹೌದಾ? ಈಗ ನಾವು ಕಲ್ತೀವ್ರಿ, ನಾವೀಗ ಕಲ್ತು ನಾವು ಅವತ್ತಿಗೆ ಒಳ್ಳೆ ಮಾಡಕಂತ ಹೋಗ್ತೇವೆ. ಈಗ ನಾಲ್ಕು ಕಟ್ಲೆ ಬೇಕಾ ಎತ್ತುಗಳಿಗೆ? ಕಟ್ಲೆ ಬೇಕ್ರಿ. ಯಾಕೆ ಅದು ಏನಾಗ್ತದೆ? ಕಟ್ಟದಿದ್ರೆ ಏನಾಗ್ತದೆ? ಕಟ್ಲಿದ್ರೆ ಕಲ್ಲು ಮುಳ್ಳು ತುಳಿತೇವ ನೋಡ್ರಿ, ಕಾಲುಗಳು ನೋವಾಗ್ತಾವ. ಕಾಲುಗಳು ನೋವಾಗ್ತವೆ, ಬೇಸ್ ಚೆನ್ನಾಗಿ ಮೈತಾವ, ಬೇಸ್ ಮೈ ಬಿಡ್ತಾವ್ರಿ ಅವು ನಾಲ್ಕು ಕಟ್ಟೋದ್ರಿಂದ. ನಾಲ್ಕು ಕಟ್ಟೋದ್ರಿಂದ ಇಲ್ಲಂದ್ರೆ ಕಾಲುಗಳಿಗೆ ಗಾಯ ಆದ್ರೆ ಅಳುಕಿರ್ತದೆ, ಅಳುಕ್ ಆಗ್ತದೆ, ನೋವಾಗ್ತದೆ ಒಳಗ. ಓಹೋ, ಕಣ್ಣು ಬಿದ್ದಂಗಾಗಿ ಹುಳ ಬಿದ್ದ ಬಿಡ್ತಾವ. ಅದು ಕಟ್ಟಿದ್ರೆ ಚೆನ್ನಾಗಿರ್ತಾವ, ಎತ್ತ ಇಲ್ಲಂದ್ರೆ ಅವು ಮೇವು ಬಿಟ್ಟು ಬಿಡ್ತಾವ, ಮೇವು ನೀರು ಬಿಟ್ಟು ನಿಂತು ಬಿಡ್ತಾವ. ಹಾಗೆ ಹಾಗೆ. ಈಗ ಒಂದು ಎತ್ತಿಗೆ ಎಷ್ಟು ದಿನಗಳಿಗೆ ಅಥವಾ ಎಷ್ಟು ತಿಂಗಳಿಗೊಮ್ಮೆ ನಾಲ್ಕು ಕಟ್ಟಿಸ್ಲೇಬೇಕು? ಒಂದ್ ತಿಂಗಳ, ಒಂದೂವರೆ ತಿಂಗಳ ಹಂಗ ಕಟ್ಟಿಸ್ಬಿಡ್ಬೇಕು. ಅಡ್ಡಾಡಿದ್ಮೇಲೆ ಡಿಪೆಂಡ್, ಅದು ನಾವ್ ಹೆಂಗ್ ಕೆಲಸ ಮಾಡ್ತಾವೋ ಅದ್ರ ಮೇಲೆ ಡಿಪೆಂಡ್. ಹೌದಾ? ಕಮ್ಮಿ ಕೆಲಸ ಮಾಡಿದ್ರೆ ಕಮ್ಮಿ ಹೋಗ್ತಾವ, ಜಾಸ್ತಿ ಕೆಲಸ ಇದ್ರೆ ಬಹಳ ಹೋಗ್ತಾವ. ಅಂದ್ರೆ ಒಂದು ಎತ್ತಿಗೆ ಅಥವಾ ಒಂದ್ ಎತ್ತಿಗೆ ಒಂದ್ ಜೋಡಿ ಎತ್ತಿಗೆ ತಿಂಗಳಿಗೆ ಅಥವಾ ಒಂದೂವರೆ ತಿಂಗಳಿಗೆ ಒಂದ್ಸಲ ಕಟ್ಲೇಬೇಕಿದು. ಕಟ್ಲೇಬೇಕ್ರಿ. ಸ್ವಲ್ಪ ಬ್ಯಾಸ್ಗಿ ಟೈಮಲ್ಲಿ ಕಡಿಮೆ ಕೆಲಸ, ಮುಂಗಾರಿ ಮಳೆಯಲ್ಲಿ ಜಾಸ್ತಿ ಕೆಲಸ ಅವ್ಕ. ಗೊರಸೋದ್ ಬೆಳೀತಾ ಅಂತಾರ? ಹೌದಾ? ಬೆಳೀತಾವ್ರಿ. ಬೆಳೀತದ ನಾಲ್ಕು ಕಟ್ಟಿದ್ರೆ ಬೆಳೀತೈತಿ ಗೊರಸಿ. ಅದು ಕಟ್ಲಿದ್ರೆ ಸೌದು ಸಾಫ್ ಆಗ್ಬಿಡ್ತಾವ, ಸಾಫ್ ಆಗಿ ನೋವಾಗಿ ಮುಳ್ಳು ಚುಚ್ಚೋದು, ಕಲ್ಲು ಚುಚ್ಚೋದು ಆಗ್ತಾವ. ಹಂಗಾದ್ರೆ ಏನಾಗ್ತದೆ, ಎತ್ತ ಮೇವ್ ಬಿಡೋದು, ನೀರ್ ಬಿಡೋದು, ಸುಸ್ತಾಗೋದು, ಆತರ ಆಗ್ಬಿಡ್ತಾವ, ಆತರ ನಿಂತ್ ಬಿಡ್ತಾವ. ಅಂದ್ರೆ ನಿಮ್ಮ ವೃತ್ತಿ ರೈತರಿಗೆ ಬಹಳ ಅಗತ್ಯ ಇದೆ. ನಾವು ಕೆಲಸ ಹಾಕಿದ್ರೆ ಅವ್ರ ಬಾಳೆಲ್ಲಿ ನೀಟ್ ಆಗ್ತದೆ, ನೀಟಾಗಿ ಆಗ್ತದೆ, ನೀಟಾಗಿ ಆಗ್ತದೆ. ನಾವು ಇಲ್ಲದ್ರೆ ಹೋಗೋದಿಲ್ಲ ಹೊಲಕ್ಕೆ. ಮತ್ತೆ ನಿಮ್ಮ ಈ ವೃತ್ತಿ ಬಹಳ ವರ್ಷಗಳಿಂದ ಇದೆ, ನಿಮ್ ತಂದೆ ತಾತನವ್ರ ಕಾಲದಿಂದಲೂ ಬಂದಿದ್ದೀರಿ. ಒಂದಿಷ್ಟು ಹೆಸರುಗಳು ಹೇಳ್ರಿ ನಿಮ್ಮ ವಂಶದವರ ಹೆಸರುಗಳು. ಮಿರ್ಜಾ ಸಾಬು, ರಾಜ ಸಾಬು, ಇಮಾಮ್ ಸಾಬು, ಪೀರ್ ಸಾಬು, ಅಲ್ಲದ ಇಮಾಮ್ ಸಾಬು. ನಿಮ್ ತಂದೆ ಇಮಾಮ್ ಸಾಬು. ಈಗ ನಿಮ್ಮ ಕುಟುಂಬಗಳು ಮರಿಯಮ್ಮನ ಹಳ್ಳಿಗೆ ಯಾವಾಗ ಬಂದ್ವು, ಇದ್ರ ಬಗ್ಗೆ ಏನಾದ್ರೂ ತಿಳುವಳಿಕೆ ಇದೆಯಾ? ಎಷ್ಟು ವರ್ಷಗಳಾದ ಇಲ್ಲಿ ಬಂದು? ವರ್ಷಗಳಂದ್ರೆ ಬಹಳ, ತುಂಬಾ ವರ್ಷ ಆದ್ರೆ ನಣಿಕೇರಿ ಮುಳುಗಿದ್ಮೇಲೆ ಬಂದವ್. ಅಲ್ಲೆಲ್ಲ ಇದ್ರೆ ನೀವೆಲ್ಲ ಅಲ್ಲೆಲ್ಲ ನಮ್ಮ ಅಜ್ಜವ್ರ ಎಲ್ಲರ ಅವ್ರು ಇಲ್ಲಿ ಬಂದು ನಾಣಿಕೇರಿಯಿಂದ ಬಂದು ಇಲ್ಲಿ ಕಾದ. ತುಂಗಭದ್ರಾ ನದಿಗೆ ಡ್ಯಾಮ್ ಗೋಸ್ಕರ ಮುಳುಗಡೆ ಆಯ್ತು ಅದು. ಡ್ಯಾಮ್ ಮುಳೈತ, ಅವಾಗ ಇವ್ರು ಬಿಟ್ಟು ಇಲ್ಲಿ ಬಂದ್ರ ಅವ್ರು. ಈಗ ನೀವು ನಾಲ್ ಕಟ್ಲಿಕ್ಕೆ ಏನೆಲ್ಲ ವಸ್ತುಗಳನ್ನು ಬಳಸ್ತೀರಿ, ಏನೇನ್ ಇರ್ತವೆ ನಿಮ್ಮ ಹತ್ರ ಅಂತ? ನಮ್ಮ ತಾಯಿ ಒಂದ್ ಇಕಳ ಇರ್ತದ್ರಿ, ಇಕಳ ಸುತ್ತಿಗೆ ಮಳೆ ಒಂದು ಚಾಣ ಇರ್ತದೆ, ಚಾಣ ಇರ್ತದೆ ಅಷ್ಟೇ. ಮತ್ತೆ ನಾಲ್ಗಳು ತರ್ತೀವಿ, ನಾಲ್ಗಳು. ನಾಲ್ ಎಲ್ಲಿಂದ ತರ್ತೀರಿ, ಅದು ಹೇಗೆ ಎಷ್ಟು ದರದಲ್ಲಿ ಸಿಗುತ್ತೆ ನಿಮ್ಗೆ? ಅವು ಇದ್ರಾಗ ಹರಿಹರದಾಗ ಸಿಗುತ್ತೆ, ಒಂದ್ ಜೊತೆಗ್ ನೂರು ರೂಪಾಯಿ, ಜೊತೆಗ್ ನೂರು ರೂಪಾಯಿ. ಒಂದ್ ಎತ್ತಿಗೆ ನೂರು ರೂಪಾಯಿ, ಎರಡ್ ಎತ್ತಿಗೆ ಮುನ್ನೂರು ರೂಪಾಯಿ, ಮತ್ ಮಳೆ ಬೇರೆ, ಮಳೆ ಎಂಟ್ನೂರು ರೂಪಾಯಿ ಬಾಸ್. ಓಹೋ. ಈಗ ನೀವು ಒಂದು ಜೊತೆ ಎತ್ತಿಗೆ ನಾಲ್ಕು ಕಟ್ಬೇಕು ಅನ್ನೋದಾದ್ರೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ರಿ? ನಾವು ಒಂದೆತ್ತಿಗೆ ಮುನ್ನೂರು ರೂಪಾಯಿ, ಎರಡು ಒಂದ್ ಜೋಡಿಗೆ ಆರ್ನೂರು ರೂಪಾಯಿ. ಅಂದ್ರೆ ಅವು ನಾಲ್ಕು ಕಾಲಿಗೂ ಹಾಕ್ಬೇಕು, ಎರಡು ನಾಲ್ಕು ಹಾಕ್ಬೇಕು ಹಾಕ್ಬೇಕು. ಅವೆಲ್ಲ ಬೆಳೆಸಿಂದ ಎಲ್ಲ ಸಿಪ್ಪಿ ಎಲ್ಲ ಸುಲಿಬೇಕು ನಾವು. ಸಿಪ್ಪಿಯಲ್ಲಿ ಸುಲ್ತು ಮಳೆ ಬಾಳದು ಎಲ್ಲ ರೆಡಿ ಮಾಡ್ಬೇಕು, ಹೊಸ ಕಾಲ್ ಮಾಡಂಗ್ ಮಾಡ್ಬೇಕು ನೋಡ್ರಿ, ಎಲ್ಲ ದುಂಡು ಮಾಡ್ಬೇಕು. ಅದು ಕಸರೆಲ್ಲ ತೆಗಿಬೇಕು, ಒಂದ್ ಅರ್ಧ ಗಂಟೆ ಟೈಮ್ ಹಿಡಿತದ್ರಿ ಅದೆಲ್ಲ. ಟೈಮ್ ಹಿಡಿತದೆ, ಟೈಮ್ ಹಿಡಿದ. ಈಗ ನೀವು ಒಂದು ಎತ್ತಿಗೆ ಒಂದ್ ನಾಲ್ಕು ಕಟ್ಬೇಕಂದ್ರೆ ಅರ್ಧ ಗಂಟೆ ಸಾಕಾಗ್ತದ ಅಥವಾ ಹೆಚ್ಚಿಡಿತದ? ಅರ್ಧ ಗಂಟೆ ಆಗುತ್ತೆ. ಒಂದ್ ಜೋಡಿ ಎತ್ತಿಗೆ ಒಂದ್ ತಾಸ, ಒಂದ್ ತಾಸ ಆಗ್ತದೆ. ಈಗ ಈ ವೃತ್ತಿ ನೀವು ನಿಮ್ಮ ಊರಲ್ಲಿನೇ ಮಾಡ್ತಾ ಇದ್ರು ಅಥವಾ ಬೇರೆ ಬೇರೆ ಕಡೆ ಹೋಗ್ತೀರಿ? ಎಲ್ಲೆಲ್ಲ ಹೋಗ್ತೀರಿ ನೀವು? ಈ ಕಡೆ ಗರಗ, ಬೆಲ್ಕುಂದಿ, ಮಗಿನಮಳ್ಳಿ, ಅಲಗಾಪುರ, ಓಬಳಾಪುರ, ಮತ್ತೆ ಗುಳೆದಾಳ, ಕಡೆ ಈ ಕಡೆ ಚಿರಕನಟ್ಟಿ, ಆರ್ನಹಳ್ಳಿ, ಈಗ ಲಾಡ್ಕಂಬಾವಿ, ನಂದಿಬಂಡಿ, ಒಡದಾಪುರ, ಪಿಂಜಾರ, ಹೆಗ್ಡಾಳ, ಮತ್ತೆ ಕಡೆ ಓತ್ಲಕಟ್ಟಿ, ತಿಂಬಳಾಪುರ, ತಾಳಿಬಸಾಪುರ, ತಾಂಡ, ಈ ಕಡೆ ಶೃಂಗೇರಿ, ಯಂಗಟಾಪುರ, ಡಣಾಪುರ, ಡಣಿಕೇರಿ, ಗೊಡ್ರಹಳ್ಳಿ, ದೇವಲಾಪುರ, ಎಲ್ಲ ಅಡ್ಡಾಡ್ತೀವಿ, ಎಲ್ಲ ಅಡ್ಡಾಡ್ತೀವಿ. ಮರಿಯಮ್ನಹಳ್ಳಿ ಹೋಬಳಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆ ಸುತ್ತಮುತ್ತ. ನಿಮ್ಮ ಹಾಗೆ ನಾಲ್ಕು ಕಟ್ಟುವ ಕುಟುಂಬಗಳು ನಿಮ್ಮ ಮರಿಯಮ್ನಹಳ್ಳಿಯಲ್ಲಿ ಈಗ ಎಷ್ಟು ಕುಟುಂಬಗಳಿದಾವೆ? ಈ ವೃತ್ತಿಯನ್ನೇ ಅವಲಂಬಿಸಿಕೊಂಡಿರ್ತಕ್ಕಂತ ಕುಟುಂಬಗಳು ಎಷ್ಟಿದಾವೆ? ಒಂದು ಹತ್ತು, ಹತ್ತು ಕುಟುಂಬಗಳಿದಾವೆ. ಹತ್ತು ಕುಟುಂಬದವರು ಸಹಿತ ಈಗ ಆ ವೃತ್ತಿಯನ್ನು ಉಳಿಸ್ಕೊಂಡಿದ್ದಾರೆ? ಉಳಿಸ್ಕೊಂಡಾರೆ, ಮಾಡ್ತಾ ಇದಾರೆ, ಮಾಡ್ತಾ ಇದಾರೆ. ಈಗ ನಾವು ಗಮನಿಸಿದಾಗ ನಿಮ್ಮ ಅಥವಾ ಈ ಮರಿಯಮ್ನಹಳ್ಳಿ ಹೋಬಳಿಯಲ್ಲಿ ಆಗಿ ಮೊದಲಿದ್ದಷ್ಟು ದನಕರುಗಳು ಇದಾವ? ಕಡಿಮೆ, ಕಡಿಮೆ ಆಗಿದೆ. ಮೊದಲಷ್ಟು ನಾವು ಕಲಾಕಾರ ಬಾಳಿದ್ವಿ, ಈಗ ಸ್ವಲ್ಪ ಕಡಿಮೆ ಆಗ. ಹಾಗಾದ್ರೆ ನಿಮ್ಮ ವೃತ್ತಿಗೆ ಹೊಡೆತ ಬಿದ್ದಿದೆ? ನಲ್ಲಿ ಕೊಡ್ತಿದ್ದೇವೆ. ಆದಾಯ ಕಡಿಮೆ ಆಗಿದೆ? ಕಮ್ಮಿ ಆಗಿದೆ, ಮೊದಲಿನಷ್ಟಿಲ್ಲ, ಸ್ವಲ್ಪ ನಾಲ್ಕನೇ ಭಾಗ ಕಡಿಮೆ ಆಗಿದೆ. ಈಗ ಅಂದ್ರೆ ವರ್ಷ ಪೂರ್ತಿ ನಿಮ್ಮ ಆದಾಯ ಇರ್ತದೆ, ಕೆಲಸ ಇರ್ತದೆ ನಿಮಗೆ? ಹನ್ನೆರಡು ತಿಂಗಳು ನಿಮಗೆ ಕೆಲಸ ಇರ್ತದೆ ಸರ್. ಬ್ಯಾಸಿ ಟೈಮಲ್ಲಿ ಕಡಿಮೆ ಸರ್, ಮಳೆ ಬರ್ತದಲ್ಲ ಮುಂಗಾರು ಮಳೆ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆರು ತಿಂಗಳು ಫಾಸ್ಟ್ ಕೆಲಸ ಇರ್ತದೆ, ಫಾಸ್ಟ್ ಇರ್ತದೆ, ಕಮ್ಮಿ ಇರ್ತದೆ. ಆರು ತಿಂಗಳು ಕಡಿಮೆ ಇರ್ತದೆ, ಬಿಸಿಲು ಟೈಮ್ನಾಗ ಕಮ್ಮಿ ಇರ್ತದೆ. ಈಗ ನಾವು ಸುಮ್ಮನೆ ಒಂದು ಅಂದಾಜ್ ಲೆಕ್ಕದಲ್ಲಿ ಕೇಳೋದಾದ್ರೆ, ಒಂದು ವರ್ಷಕ್ಕೆ ಅಥವಾ ಒಂದು ತಿಂಗಳಿಗೆ ಮುಂಗಾರಿನ ಅವಧಿಯ ಒಂದು ಐದಾರು ತಿಂಗಳು ಅಂತ ಇಟ್ಕೊಳ್ಳಿ, ಒಂದು ತಿಂಗಳಿಗೆ ಎಷ್ಟು ದುಡಿತಿದ್ರಿ? ಒಂದು ತಿಂಗಳಿಗೆ 20,000 ದುಡಿತೀನಿ. ಅಷ್ಟು ದುಡಿಮೆ ಆಗ್ತದೆ? ಈಗಲೂ ಅಷ್ಟು ದುಡಿಮೆ ಉಳ್ಕೊಂಡು ಆಗುತ್ತೆ? ಈಗ ಅಷ್ಟು ಆಗಲ್ರಿ, ಕಡಿಮೆ ಆಗುತ್ತೆ. ಅಂದ್ರೆ ಎತ್ತಿನ ಸಂಖ್ಯೆ ಕಡಿಮೆ ಆಗಿದೆ ಅಂತ? ಕಡಿಮೆ ಆಯ್ತಲ್ಲ, ಎತ್ತುಗಳು ಬಾಳ ಇಲ್ಲಲ್ಲ, ಅದ್ರ ಮೇಲೆ ಡಿಪೆಂಡ್ ಅದು. ಈಗ ನಿಮ್ಮ ಕುಟುಂಬಗಳು ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ? ಕೆಲಸ ಇದ್ದಂಗ ಸರ್, ಒಂದೆಟ್ ಒಂದ್ಸೈಡ್ ಬಹಳ ಸಿಗ್ತಾವ, ಒಂದೆಟ್ ಕಡಿಮೆ ಸಿಗ್ತಾವ. ಒಂದೊಂದೆಟ್ 3,000 ಆಕತೆ, ಒಂದೆಟ್ 2,000 ಆಕತೆ, ಒಂದೆಟ್ ಬರೀ 600 ಆಗತ್ತೆ ಒಂದೊಂದು ದಿನಕ್ಕೆ. ತಿಂಗಳಿಗೆ ಒಂದು 10,000-15,000 ದುಡಿತೀರಿ ತಿಂಗಳಿಗೆ? ಅಷ್ಟು ಆಗಲ್ರಿ, ಒಂದು 10,000 ಆಗುತ್ತೆ. 10,000 ಆಗುತ್ತೆ. ಅಂದ್ರೆ ಈಗ ನೀವು ನಿಮ್ಮ ಕುಟುಂಬದ ಜೀವನ ಇದ್ರ ಮೇಲೆ ಅವಲಂಬನೆ ಆಗಿದೆಯಾ, ಬೇರೆ ಏನಾದ್ರೂ ಮಾಡ್ತಾ ಇದ್ರ? ಇದ್ರ ಮೇಲೆ, ಇದ್ರ ಮೇಲೆ ಸಂಪೂರ್ಣವಾಗಿ ಇದ್ರ ಮೇಲೆ. ಈಗ ನಿಮ್ಮ ಈ ಆದಾಯದಿಂದ ನಿಮ್ಮ ಕೌಟುಂಬಿಕ ನಿರ್ವಹಣೆ ಅಂದ್ರೆ ಈಗ ಯಾವುದೇ ಖರ್ಚು ವೆಚ್ಚಗಳಾದ್ರೂ ಇಂಥವೆಲ್ಲವನ್ನು ಸಹಿತ ಸಾಲ ಸೋಲ ಇಲ್ದೇನೆ ಜೀವನ ಮಾಡಬಹುದಾ? ಮಾಡಿ ಮತ್ತೊಂದು ತೀರ್ಸಂದೋಗ್ಬೇಕು, ಸಾಲ ಮಾಡಿ ಇದ್ರಲ್ಲಿ ಏನ್ ದುಡಿತೀಯಾ ಅದರಲ್ಲಿ ತೀರ್ಸಂದೋಗ್ಬೇಕು. ಈಗ ನಿಮ್ ತಂದೆಯವ್ರ ಕಾಲಘಟ್ಟದಲ್ಲಿ ಇದ್ದಂತ ದಿನಗಳು ಹೇಗಿದ್ವು ಅವ್ನ ಸ್ವಲ್ಪ ಹೇಳ್ರಿ, ಹೇಗೆ ಮಾಡ್ತಿದ್ರು ಅವರೆಲ್ಲ, ಹೇಗೆ ದುಡಿತಾರೆ? ನಮ್ ತಂದೆಯವ್ರ ಕಡೆ ಅವ್ರು ಬಹಳ ಎತ್ಕೊಳ್ತಿದ್ರು, ಅವ್ರು ಅವ್ರ ದುಡಿಮೆ ಜಾಸ್ತಿ, ಅವರು ಜಾಸ್ತಿ ಇರ್ತದೆ, ಈಗ ಕಡಿಮೆ ಆಯ್ತೆ. ಆವಾಗ ನಮ್ ತಂದೆಯವ್ರ ಕಟ್ಟಾಕರ ಕಮ್ಮಿ ರೇಟ್ 3 ರೂಪಾಯಿ ಇದ್ದ ಮಾಡ ಕೆಲಸ ಅವ್ರು. ಹೌದಾ? ನಿಮ್ಗೆ ನೆನಪಿದೆ ಅದು? ನಮಗೆ ನೆನಪಿದೆ, ಚಿಕ್ಕವರಿದ್ದಾಗೆ 3 ರೂಪಾಯಿ ಕಟ್ಟಾರ ಅವ್ರು. ನಾಲ್ ಒಂದೆತ್ತಿಗೆ ಒಂದೆತ್ತಿಗೆ ಅವ್ರೇ ಅವಾಗ ಅವ್ರು ನಮ್ಗೆ ಹೇಳ್ತಿದ್ರ 3 ರೂಪಾಯಿ ಮಾಡಿನಪ್ಪ ಕೆಲಸ ಅಂತಾರ ನಮ್ ತಂದೆಯವ್ರು. ಇರ್ತಾ ಇರ್ತಾ ಇರ್ತಾ 10 ರೂಪಾಯಿ 20 ರೂಪಾಯಿ ಹಿಂಗ ಏಷ್ಯಂದ ಬಂದ್ರ ಅವ್ರು. ನಾವು ಕಲ್ತಿರೋದ್ ಕೆಲಸ 50 ರೂಪಾಯಿ ಇದ್ದ. ನೀವು ಕೆಲಸ ಮಾಡಕ್ ಶುರು ಮಾಡಿದಾಗ? ನಾವು ಕೆಲಸ ಶುರು ಮಾಡಿದಾಗ ಒಂದೆತ್ತಿಗೆ 50 ರೂಪಾಯಿ 50 ರೂಪಾಯಿ ನಾವು ಕೆಲಸ ಕಲ್ತಿರೋದು. ಈಗ ಅದು 500 ವರೆಗೂ ಹೋಗಿದೆ. 500 ವರೆಗೂ ಹೋಗಿದೆ ಅಂದ್ರೆ ಒಂದ್ ಜೋಡಿಗೆನ ಅಥವಾ ಒಂದ್ ಸಿಂಗಲ್ ಎತ್ತಿಗೆ? ಜೋಡಿಗೆ. ಜೋಡಿ ಎತ್ತಿಗೆ 500 ವರೆಗೂ ಹೋಗಿದೆ. ಅಂದ್ರೆ ಈಗಿನ ಖರ್ಚು ವೆಚ್ಚಗಳಿಗೆ ಅದು ಸರಿಯಾಗುತ್ತೆ? ಸರಿಯಾಗುತ್ತೆ, ಅದಕ್ಕೆ ಈಗ ರೇಟಿಗೆ ಅದಕ್ಕೆ ಕರೆಕ್ಟ್ ಆಗಿದೆ. ಈಗ ಈ ನಿಮ್ಮ ವೃತ್ತಿಯಿಂದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋದಾಗಿರ್ಬೋದು ಅಥವಾ ಯಾವುದೇ ರೋಗ ರುಜಿನಗಳು ಬಂದ್ರೆ ಆ ತುರ್ತು ಸಂದರ್ಭಕ್ಕೆ ಹಣಕಾಸಿನ ನೆರವು ಆಗುತ್ತಾ? ಹೇಗೆ ಆಗಲ್ರಿ, ಒಂದ್ಸಲ ಆಗತ್ತೆ, ಒಂದ್ಸಲ ಕೆಲಸ ಇದ್ದಂಗ. ಈಗ ನಿಮ್ಮ ತಂದೆಯವರ ಗಮನದಲ್ಲಿ ಇಟ್ಕೊಂಡೇಳಿ, ನಿಮ್ಮ ತಂದೆಯವರು ನಿಮಗೆ ಆಗ್ಲಿ ನಿಮ್ಮ ಅಣ್ಣತಮ್ಮಂದ್ರಿಗೆ ಆಗ್ಲಿ ಒಂದು ಒಳ್ಳೆ ಶಿಕ್ಷಣ ಕೊಡ್ಸಕ್ ಆಯ್ತಾ? ಆಗ ಶಾಲೆಗೆ ಸೇರಿಸಿ ಶಾಲೆ ಓದ್ಲಿ ಅನ್ನುವಂಥದ್ದು ಅವಕಾಶಗಳು ಇದ್ವು ಅವಾಗ ನಿಮ್ ತಂದೆಯವ್ರಿಗೆ? ನಿಮಗೆ ಒಳ್ಳೆ ಶಾಲೆ ಕಾಲೇಜುಗಳಿಗೆ ಕಳಿಸುವಷ್ಟು ಅವಕಾಶಗಳಿತ್ತು, ಅನುಕೂಲಗಳು ಆಗ್ತಾ ಇದ್ವಾ? ಹೇಗೆ ಆಗ್ತದೆ ಸರ್, ಕಷ್ಟ ಆಗ್ತದ್ರಿ ಸ್ವಲ್ಪ ತಿಳಿಸ್ಬೇಕಂದ್ರೆ. ಅಂದ್ರೆ ನೀವೆಲ್ಲ ಶಾಲೆ ಓದ್ಲಿಲ್ಲ? ನಾವು ಓದಿಲ್ಲ, ಅವ್ರು ಓದ್ಯಾರ, ನಾನು ಓದಿಲ್ಲ, ನಮ್ ತಮ್ಮ. ನಿಮ್ ತಮ್ಮವ್ರು ಓದಿದ್ದಾರೆ? ನಮ್ ತಮ್ಮರಿಬ್ರು ಓದ್ಯಾರ, ನಾವು ಓದಿಲ್ಲ, ನಾವಿದ್ದ 4 ಕಟ್ಟದ ಕಲ್ತಿವಿ, ಈ ಕೆಲಸಕ್ಕೆ ಹೋಗ್ಬಿಟ್ಟಿ ನಾವು. ಮತ್ತೆ ಇದ್ರೊಟ್ಟಿಗೆ ವ್ಯವಸಾಯ ಮಾಡ್ತೀರಿ? ಹೊಲ ಐತ್ರಿ. ಎಷ್ಟು ಎಕರೆ ಇದೆ? 1 ಎಕರೆ. ಏನೇನ್ ಬೆಳಿತೀರಿ 1 ಎಕರೆಯಲ್ಲಿ? ಅಲಸಂದಿ, ಮೆಕ್ಕೆಜೋಳ ಬೆಳಿತೀರಿ? ಅಲಸಂದಿ, ಮೆಕ್ಕೆಜೋಳ. ಮೆಕ್ಕೆಜೋಳ ಇವೆರಡೇ ಬೆಳೆನ? ಕಡ್ಲಿ, ಈ 3 ಬೆಳೆ ಬೆಳಿತಾವ ಮುಖ್ಯವಾಗಿ. ನಿಮ್ ಮನೆಗೆ ಊಟಕ್ಕೆ ಬೇಕಾಗುವಂತದ್ದು ಏನ್ ಬೆಳ್ಕೊಳ್ತೀರಿ? ಭತ್ತ. ಭತ್ತ ಬೆಳ್ಕೊಂತೀವಿ. ಜೋಳ ಈ ಕಡೆ ಕಡಿಮೆನ? ಜೋಳ ಕಡಿಮೆ ಇದೆ. ಜೋಳ ಬೆಳೆಯಲ್ಲ? ಬೆಳೆದ. ಅಂದ್ರೆ ಬಳಸೋದಿಲ್ವಾ ಹೇಗೆ ಜೋಳ? ಬಳಸ್ತಾರ, ಅಂದ್ರೆ ಹೊಲಗಳ ಹಾಕಲ್ಲ ನಾವು. ಯಾಕೆ? ಸ್ವಲ್ಪ ಐತಲ್ರಿ ಗದ್ದೆ, ಮಳೆ ಪಳೆ ಅಂತ ಕೆಟ್ಟ ಬಿಡ್ತಾವ ಅಂತ ಹಾಕಲ್ಲ ನಾವು. ಭತ್ತ ಆದ್ರೆ ಬೇರೆ ಹಾಕಿ ಅದು ಮಾರಿ ಭತ್ತ, ಈ ಭತ್ತ ಹೋಗಿತ್ತ ಮಾರಿ ಅದ್ ಜೋಳ ತಗೊಂಡ್ಬಿಡ್ತೀನಿ. ಹಂಗ್ ಮಾಡ್ತೀರಿ? ಒಳ್ಳೇದು ನೂರ್ ಭಾಷ ಅವರೇ. ನಾಲ್ ಬಂದಿ ನೂರ್ ಭಾಷ, ನೀವು ನಾಲ್ ಕಟ್ಟುವ ಕಾಯಕದಲ್ಲಿ ತೊಡ್ಕೊಂಡಿದ್ರಿ. ನಿಮ್ಮ ಹಿರಿಯಕರಿಂದಲೂ ಈ ವೃತ್ತಿ ಹೀಗೆ ಮುಂದುವರೆದಿದೆ. ಮುಂದೆ ಈ ವೃತ್ತಿಯಲ್ಲಿ ಮುಂದುವರಿಬೇಕಂತ ಅನ್ಸಿದ್ಯಾ ನಿಮ್ಗೆ? ಮುಂದೆ ಹರಿಸ್ತೀರಿ ನಾವು? ನಮ್ಮಪ್ಪರಿಂದಲೇ ನಾವು ಕಲ್ತೀವಿ, ನಮ್ಮಿಂದಲೇ ನಮ್ಮ ಮಕ್ಕಳು ಕಲಿಸ್ತೀವಿ. ಒಂದು ನಿಶ್ಚಿತ ಆದಾಯ ಬರುತ್ತೆ ಇದರಿಂದ, ಒಂದ್ ಸಣ್ಣ ಕುಟುಂಬ ಇದರಿಂದ ಜೀವನ ಮಾಡಬಹುದು. ಮಾಡಬಹುದ್ರಿ, ಯಾವ್ದೇ ಕಷ್ಟ ನಷ್ಟಗಳಿಲ್ಲದೆ, ಹೆಚ್ಚು ಸಾಲ ಸೋಲ ಇಲ್ಲದೆ ಒಂದು ಕುಟುಂಬ, ಒಂದ್ ಕುಟುಂಬ ಅಂತ ಜೀವನ ಮಾಡ್ತಾರೆ. ಒಂದ್ ಕುಟುಂಬ ಅಂತ ಸಣ್ಣ ಕುಟುಂಬ ಜೀವನ ಮಾಡಬಹುದು. ಜೀವನ ಮಾಡಬಹುದು. ಒಳ್ಳೇದು ನೂರ್ ಭಾಷೆ ಅವರೇ, ಈ ನಾಲ್ ಕಟ್ಟುವ ಕಾಯಕದ ಬಗ್ಗೆ ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡ್ರಿ. ನಮ್ಮ ಹೊಸಪೇಟೆ ಆಕಾಶವಾಣಿ FM ಪರವಾಗಿ, ಕಿಸಾನವಾಣಿ ಕೇಳುಗ ರೈತರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೂ ಎತ್ತುಗಳಿಗೆ ನಾಲು ಕಟ್ಟುವ ಕಾಯಕದಲ್ಲಿ ತೊಡಗಿಕೊಂಡಿರುವ ಮರಿಯಮ್ಮನಹಳ್ಳಿಯ ಶ್ರೀ ನೂರ್ ಪಾಷಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ನಿಮಗೆ ಕೋವಿಡ್ 19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರ ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 14410 ಅಥವಾ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ ಶೇಕಡಾ 94ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 14410 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಬಿತ್ತನೆ ಪೂರ್ವದಲ್ಲಿ ರೈತರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ರೂಪಶ್ರೀ ಅವರೊಂದಿಗೆ ಸಂದರ್ಶನ. ರೈತ ಮಿತ್ರರೇ, ಇವತ್ತು ಗಂಗಾವತಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಷಯ ತಜ್ಞರಾದ ಡಾಕ್ಟರ್ ರೂಪಶ್ರೀ ಡಿಎಚ್ ಅವರು ನಮ್ಮ ಜೊತೆ ಇದ್ದಾರೆ. ಬಿತ್ತನೆ ಪೂರ್ವದಲ್ಲಿ ರೈತರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಅವರು ಮಾಹಿತಿ ನೀಡಲಿದ್ದಾರೆ. ಡಾಕ್ಟರ್, ನಿಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ಬಿತ್ತನೆ ಪೂರ್ವದಲ್ಲಿ ರೈತರು ಯಾವ್ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೀರಿ? ಬಿತ್ತನೆ ಪೂರ್ವದಲ್ಲಿ ರೈತರು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಲ್ಲಿ ಉತ್ತಮ ಇಳುವರಿ ಪಡೆಯಬಹುದು. ರೈತರು ಅನುಸರಿಸಬೇಕಾದ ಕೆಲವು ಮುಂಜಾಗ್ರತಾ ಕ್ರಮಗಳು ಯಾವುದೆಂದರೆ, ಬಿತ್ತನೆ ಕ್ಷೇತ್ರವನ್ನು ಸ್ವಚ್ಛವಾಗಿ ಇಡಬೇಕು. ಮೊದಲನೇದಾಗಿ ಬಿತ್ತನೆ ಕ್ಷೇತ್ರವನ್ನು ಸ್ವಚ್ಛವಾಗಿ ಇಡಬೇಕು, ಅಂದರೆ ಹೊಲದ ಮತ್ತು ಸುತ್ತಮುತ್ತಲಿನ ಕಳೆಗಳನ್ನು ತೆಗೆದು ಬಿತ್ತನೆ ಕ್ಷೇತ್ರವನ್ನು ಸ್ವಚ್ಛವಾಗಿ ಇಡಬೇಕು. ಇದರಿಂದ ಮುಂಬರುವ ಬೆಳೆಗಳಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಆಗ್ತದೆ. ಎರಡನೇದಾಗಿ ಭೂಮಿ ಸಿದ್ಧತೆ. ಭೂಮಿ ಸಿದ್ಧತೆಯನ್ನು ಚೆನ್ನಾಗಿ ಮಾಡಿಕೊಳ್ಬೇಕು. ಉಳುಮೆ ಚೆನ್ನಾಗಿದ್ದರೆ ಬೀಜಗಳು ಮೊಳಕೆಯೊಡೆಯುವುದಕ್ಕೆ ಸಹಕಾರಿಯಾಗುತ್ತದೆ ಮತ್ತು ಭೂಮಿಯಲ್ಲಿ ತೇವಾಂಶ ಶೇಖರಣೆ ಆಗುವುದಕ್ಕೂ ಅನುಕೂಲವಾಗ್ತದೆ. ಬಿತ್ತನೆಗೆ 3 ವಾರ ಮೊದಲೇ ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರಗಳು ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಬೆಳೆಗಳಿಗೆ ಉತ್ತಮ ಪೋಷಕಾಂಶಗಳು ದೊರೆಯುತ್ತದೆ ಮತ್ತು ಭೂಮಿಯಲ್ಲಿ ತೇವಾಂಶ ಶೇಖರಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಿಗೆಯಾಗುತ್ತದೆ. ಹಂಗಾಮಿಗೆ ಸೂಕ್ತವಾದ ಬೆಳೆಗಳು ಹಾಗೂ ತಳಿಗಳನ್ನು ನಿರ್ಧರಿಸಬೇಕು ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಬೆಳೆಸಬೇಕು. ಬಿತ್ತನೆ ಬೀಜ ಕೃಷಿ ಉತ್ಪಾದನೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಉತ್ತಮ ಬೀಜ ಉತ್ತಮ ಬೆಳೆಯ ಸಂಕೇತ ಅಂತಾರಲ್ಲ, ಹಾಗೆ ಕೃಷಿ ಉತ್ಪಾದನೆಯಲ್ಲಿ ಉತ್ತಮ ಗುಣಮಟ್ಟದ ಬೀಜಗಳನ್ನು ಉಪಯೋಗಿಸದೇ ಇದ್ದರೆ ಕೃಷಿ ಸಾಮಗ್ರಿಗಳಿಗೆ ಮಾಡಿದ ವೆಚ್ಚದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಪಡೆಯಲು ಸಾಧ್ಯವಾಗಲ್ಲ. ಆದ್ದರಿಂದ ಪ್ರಾಮಾಣೀಕೃತ ಹಾಗೂ ಗುಣಮಟ್ಟದ ಬೀಜಗಳನ್ನು ಬಳಸಬೇಕು. ಬೀಜಗಳು ರೋಗ ರುಜಿನಗಳಿಂದ ಮುಕ್ತವಾಗಿರಬೇಕು. ಇದರಿಂದ ಬೀಜಗಳಿಂದ ಹರಡುವ ರೋಗಗಳು ನಿಯಂತ್ರಣ ಮಾಡಬಹುದು. ಮುಂದೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಅಂದರೆ ಬೀಜಗಳನ್ನು ಬಿತ್ತುವುದಕ್ಕಿಂತ ಮುಂಚಿತವಾಗಿ ಶಿಲೀಂದ್ರನಾಶಗಳು, ಅಂದರೆ ಉದಾಹರಣೆಗೆ ಕಾರ್ಬೆಂಡೈಸಿನ್, ಥೈರಾಮ್, ಕ್ಯಾಪ್ಟಮ್ ಮುಂತಾದವುಗಳಿಂದ ಬೀಜೋಪಚಾರ ಮಾಡುವುದರಿಂದ ರೋಗಗಳ ಬಾಧೆಗಳನ್ನು ಕಡಿಮೆ ಮಾಡಬಹುದು. ಇವಲ್ಲದೆ ಜೈವಿಕ ರೋಗನಾಶಗಳಿಂದ, ಅಂದರೆ ಟ್ರೈಕೋಡರ್ಮಾ, ಚೂಡಮೋನಸ್ ಮುಂತಾದವುಗಳಿಂದ ಬೀಜೋಪಚಾರ ಮಾಡಿದರೆ ರೋಗ ಬಾಧೆಯನ್ನು ಕಡಿಮೆ ಮಾಡಬಹುದು. ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು, ಅಂದರೆ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಿದರೆ ಇಳುವರಿಯಲ್ಲಿ ಹೆಚ್ಚುಗಳ ಪಡಬಹುದು ಮತ್ತು ಶೇಕಡ 25% ಸಾರಜನಕವನ್ನು ಉಳಿತಾಯ ಕೂಡ ಮಾಡಬಹುದು. ಈ ಬೀಜೋಪಚಾರ ಅಂದ್ರಲ್ಲ ಡಾಕ್ಟರ್, ಈಗ ಈ ಬೀಜೋಪಚಾರ ಅಂತ ಹೇಳಿದ್ರಲ್ಲ, ಇಲ್ಲಿ ಎಷ್ಟು ಮುಖ್ಯ ಇದು ಮತ್ತು ಒಂದು ಪರಿಪೂರ್ಣ ಬೀಜೋಪಚಾರ ಅಂದರೆ ಏನು? ಈಗ ಬೀಜೋಪಚಾರದಲ್ಲಿ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡೋದು ಅಂತ ಹೇಳ್ತೀವಿ. ಅಂದರೆ ಈಗ ಜೈವಿಕ ಗೊಬ್ಬರ ಅನ್ನೋದು ಫಸ್ಟು ಹಂಗಂದ್ರೆ ಏನು ಅಂತ ಹೇಳ್ತೀನಿ. ಜೈವಿಕ ಗೊಬ್ಬರ ಅಂದರೆ ಬೆಳೆಗಳಿಗೆ ಪ್ರಯೋಜನವಾಗುವಂತಹ ಸೂಕ್ಷ್ಮ ಜೀವಿಗಳನ್ನು ಅಳವಡಿಸಿ ತಯಾರಿಸಿದಂತಹ ಗೊಬ್ಬರಗಳಿಗೆ ಜೈವಿಕ ಗೊಬ್ಬರಗಳೇನಂತಾರೆ. ಇವುಗಳಲ್ಲಿ ಪ್ರಮುಖವಾಗುವುದೆಂದರೆ ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು, ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು, ಸಾವಯವ ಪದಾರ್ಥಗಳನ್ನು ಕಳೆಯಿಸುವ ಜೈವಿಕ ಗೊಬ್ಬರಗಳು ಹಾಗೂ ಸಸ್ಯ ಬೆಳವಣಿಗೆಯನ್ನು ಪ್ರಚೋದಿಸುವ ಜೈವಿಕ ಗೊಬ್ಬರಗಳು. ಈ ಜೈವಿಕ ಗೊಬ್ಬರಗಳು ಇಂದ ನಾವು ಬೀಜೋಪಚಾರ ಮಾಡಿದರೆ ಇಳುವರಿ ಹೆಚ್ಚಿಗೆ ಪಡೆಯಬಹುದು ಅಂತ ಹೇಳಿದೆ. ಈ ಜೈವಿಕ ಗೊಬ್ಬರಗಳು ಯಾವ್ದ್ಯಾವುದು ಅಂತಂದ್ರೆ ರೈಜೋಬಿಯಂ, ಪಿ ಎಸ್ ಪಿ, ಅಜೋಸ್ಪೆರುಲಮ್, ಅಜೋಟೋಬ್ಯಾಕ್ಟರ್ ಮುಂತಾದವುಗಳು. ಇಲ್ಲಿ ಏಕದಳ ಧಾನ್ಯಗಳ ಬೆಳೆಗಳಿಗೆ ಅಜೋಸ್ಪರುಲ ಮತ್ತು PSPಯಿಂದ ಬೀಜೋಪಚಾರ ಮಾಡಬಹುದು, ಹಾಗೂ ದ್ವಿದಳ ಧಾನ್ಯದ ಬೆಳೆಗಳಿಗೆ ರೈಜೋಬಿಯಂ ಮತ್ತು PSBಯಿಂದ ಬೀಜೋಪಚಾರ ಮಾಡಬೇಕು. ಏಕದಳ ಧಾನ್ಯದ ಬೆಳೆಗಳಿಗೆ ಎಕರೆಗೆ ಬೇಕಾಗುವಷ್ಟು ಬೀಜಕ್ಕೆ 200 ಗ್ರಾಂ ಅಜೋಸ್ಪರುಲಂ ಮತ್ತು 500 ಗ್ರಾಂ PSBಯಿಂದ ಬೀಜೋಪಚಾರ ಮಾಡಬೇಕು. ದ್ವಿದಳ ಧಾನ್ಯಗಳಾದ ಬೆಳೆಗಳಿಗೆ ಎಕರೆಗೆ ಬೇಕಾಗುವಷ್ಟು ಬೀಜಕ್ಕೆ 200 ಗ್ರಾಂ ರೈಜೋಬಿಯಂ ಮತ್ತು 500 ಗ್ರಾಂ PSBಯಿಂದ ಬೀಜೋಪಚಾರ ಮಾಡಬೇಕು. ಈ ಬೀಜದ ಗಾತ್ರ ದೊಡ್ಡದಾಗಿದ್ದರೆ ಹೆಚ್ಚು ಜೈವಿಕ ಗೊಬ್ಬರವನ್ನು ಬಳಸಬಹುದು. ಕೀಟನಾಶಕ ಅಥವಾ ಶಿಲೀಂದ್ರನಾಶಕ ಲೇಪಿತ ಬೀಜಗಳಿಗೆ 2 ಪಟ್ಟು ಜೈವಿಕ ಗೊಬ್ಬರ ಹೆಚ್ಚಿಗೆ ಬಳಸಬೇಕು. ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಹೇಗೆ ಮಾಡಬೇಕು ಅಂತಂದರೆ, ಮೊದಲಿಗೆ ಯಾವುದಾದರೂ ಅಂಟು ದ್ರಾವಣವನ್ನು ತಯಾರಿಸಬೇಕು. ಅಂದರೆ 200 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಸ್ವಲ್ಪ ಹೊತ್ತು ಕುದಿಸಿ ಆರಿಸ್ಬೇಕು. ಇದರ ಬದಲಾಗಿ ಒಳ್ಳೆಯ ಗುಣಮಟ್ಟದ ಅಂಟಿನ ದ್ರಾವಣವನ್ನು ಕೂಡ ಬಳಸ್ಬೋದು. ನಾವು ಅವಶ್ಯವಿದ್ದಷ್ಟು ಅಂಟಿನ ದ್ರಾವಣವನ್ನು ಒಂದು ಸಣ್ಣ ಪಾತ್ರೆಯಲ್ಲಿ ತೆಗೆದುಕೊಂಡು ಒಂದು ಪ್ಯಾಕೆಟ್ನಲ್ಲಿರುವ ಪುಡಿ ರೂಪದ ಜೈವಿಕ ಗೊಬ್ಬರವನ್ನು ಹಾಕಿ ಕಲಸಬೇಕು. 1 ಎಕರೆಗೆ ಬೇಕಾದಷ್ಟು ಬಿತ್ತನೆ ಬೀಜದ ಮೇಲಿನ ಜೈವಿಕ ಗೊಬ್ಬರದ ದ್ರಾವಣವನ್ನು ಹಾಕಿ ಸರಿಯಾಗಿ ಮತ್ತು ಸಮನಾಗಿ ಅಂಟುವಂತೆ ಲೇಪನ ಮಾಡಬೇಕು. ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬಹುದು. ಇನ್ನು ಬೀಜಗಳನ್ನು ಬಿತ್ತನೆ ಮಾಡುವಾಗ ಯಾವ್ಯಾವ ಕ್ರಮಗಳನ್ನು ತಗೋಬೇಕು? ಬೀಜಗಳನ್ನು ಬಿತ್ತನೆ ಮಾಡುವಾಗ ಯಾವ್ಯಾವ ಕ್ರಮಗಳು ತಗೊಳ್ಬೇಕಂದ್ರೆ, ಬೀಜಗಳನ್ನು ನಿರ್ದಿಷ್ಟ ಆಳದಲ್ಲಿ ಬಿತ್ತನೆ ಮಾಡಬೇಕು. ಅಂದರೆ ಬೀಜಗಳನ್ನು ಮಣ್ಣಿನ ಮೇಲ್ಭಾಗದಲ್ಲಿ ಎರಿಸಿದಲ್ಲಿ ಪಕ್ಷಿಗಳ ಅವಳಿಯಿಂದ ಬಿತ್ತಿದ ಬೀಜಗಳ ಸಂಖ್ಯೆ ಕಡಿಮೆ ಆಗ್ಬೋದು. ಬೀಜಗಳನ್ನು ತೀರ ಆಳದಲ್ಲಿ ಬಿತ್ತಿದರೆ ಬೀಜಗಳಿಗೆ ಆಮ್ಲಜನಕ ಕೊರತೆಯಾಗಿ ಅವುಗಳು ಮೊಳಕೆಯೊಡುವುದಕ್ಕೂ ತೊಂದರೆ ಆಗ್ತದೆ. ಬಿತ್ತುವ ಆಳವನ್ನು ಬೀಜಗಳ ಗಾತ್ರ ನೋಡಿ ನಿರ್ಧರಿಸಬೇಕು. ಮತ್ತು ಬೀಜಗಳನ್ನು ಪ್ರಾಪರ್ ಸ್ಪೇಸಿಂಗ್ ಅಂತೀವಿ, ಅಂದರೆ ನಿರ್ದಿಷ್ಟ ಅಳತೆಯಲ್ಲಿ ಬಿತ್ತಬೇಕು. ಇದರಿಂದ ಗಿಡಗಳಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಪೋಷಕಾಂಶ, ನೀರು ಮತ್ತು ಗಾಳಿ ದೊರೆಯುವಂತಾಗ್ತದೆ. ಬೀಜಗಳನ್ನು ತೇವಾಂಶ ನೋಡಿಕೊಂಡು ಬಿತ್ತಬೇಕು. ಬೀಜಗಳು ಮೊಳಕೆ ಹೊಡೆಯೋದಕ್ಕೆ ತೇವಾಂಶಗಳು ಕೊರತೆಯಾಗಬಾರ್ದು. ಅದರಂತೆ ತೇವಾಂಶ ಅಧಿಕವಾದರೆ ಬೀಜಗಳ ಉಸಿರಾಟಕ್ಕೆ ತೊಂದರೆಯಾಗಿ ಅವುಗಳು ಮೊಳಕೆ ಹೊಡೆಯುವುದಿಲ್ಲ. ಒಂದು ವೇಳೆ ಮೊಳಕೆ ಹೊಡೆದ್ರೂ ಸತ್ತೋಗ್ತದೆ. ಇದೆಲ್ಲ ಬೀಜ ಬಿತ್ತುವಾಗ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು ಅಂತೀರಿ? ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ಕೊಡುವ ಸುಧಾರಿತ ತಳಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯ ಪೋಷಕಾಂಶಗಳು ಬಳಸಿಕೊಳ್ಳುವ ಸಾಮರ್ಥ್ಯ ಇದೆ. ಅಂದರೆ ಸಂಶೋಧನೆ ಆಧಾರದ ಮೇಲೆ ವಿವಿಧ ಬೆಳೆಗಳಿಗೆ ಸಾಧಾರಣ ಫಲವತ್ತತೆಯ ಸನ್ನಿವೇಶದಲ್ಲಿ ಕೊಡಬೇಕಾದ ಸಾರಜನಕ ಗೊಬ್ಬರದ ಪ್ರಮಾಣವನ್ನು ನಿರ್ಧರಿಸಿ ಶಿಫಾರಸು ಮಾಡಲಾಗಿದೆ. ಆದರೆ ಈ ಶಿಫಾರಸುಗಳು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬದಲಾವಣೆ ಮಾಡಿಕೊಳ್ಳುವುದು ಅವಶ್ಯಕತೆ. ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಹಾಕುವುದರಿಂದ ಔಷಧಿಗಿಂತ ಹೆಚ್ಚಿನ ಖರ್ಚು ಮಾಡುವುದನ್ನು ತಡಿಬಹುದು ಮತ್ತು ಭೂಮಿಯ ಗುಣಮಟ್ಟವು ಹಾಳಾಗದಂತೆ ತಡಿಬಹುದು. ಮತ್ತು ರಾಸಾಯನಿಕ ಗೊಬ್ಬರಗಳ ಬೆಲೆ ಅಧಿಕವಾಗಿರುವ ಈ ದಿನಗಳಲ್ಲಿ ಮುಂದಿನ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಅವಶ್ಯವಿದ್ದಷ್ಟು ಗೊಬ್ಬರಗಳನ್ನು ಕೊಡುವುದು ಇಳುವರಿ ಹಾಗೂ ಆರ್ಥಿಕ ದೃಷ್ಟಿಯಿಂದ ಸೂಕ್ತ ಪದ್ಧತಿ. ಮಣ್ಣು ಪರೀಕ್ಷೆಯಿಂದ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳು ಅಂದರೆ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸತು, ಮಾಲಿಬ್ಡಿನಮ್ ಮತ್ತು ಬೋರಾನ್ ಕೊರತೆಯಿದ್ದರೆ ಅವುಗಳನ್ನು ನೀಗಿಸುವ ಕ್ರಮ ನಾವು ತೆಗೆದುಕೊಳ್ಬಹುದು. ಇನ್ನು ಕಳೆ ನಿಯಂತ್ರಣಕ್ಕೆ ಯಾವ್ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆಬೇಕು ಅಂತೀರಿ? ಕಳೆ ನಿಯಂತ್ರಣಕ್ಕೆ ಅಂದರೆ ಈಗ ಬೀಜಗಳನ್ನು ಬಿತ್ತಿದ ಅಥವಾ ಮರುದಿನ ಸಾಕಷ್ಟು ತೇವಾಂಶ ಇರುವಾಗ ಶಿಫಾರಸು ಮಾಡಿದ ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಪ್ರತಿಯೊಂದು ಬೆಳೆಯಲ್ಲೂ ನಿರ್ದಿಷ್ಟವಾದ ಕಳೆನಾಶಕ ಬಳಕೆಯಿಂದ ಕಳೆಗಳನ್ನು ಸಮರ್ಥವಾಗಿ ನಾವು ನಿಯಂತ್ರಿಸಬಹುದು. ಕಳೆನಾಶಕಗಳು ಕಳೆಗಳ ಬೆಳವಣಿಗೆಯನ್ನು ಪ್ರಾರಂಭದಲ್ಲಿಯೇ ಕುಂಠಿತಗೊಳಿಸುವುದರಿಂದ ಬೆಳೆಗಳು ಸದೃಢವಾಗಿ ಬೆಳೆಯಲು ಅನುಕೂಲವಾಗುತ್ತದೆ. ನಾವು ಈ ರೀತಿ ಎಲ್ಲ ಮುಂಜಾಗ್ರತೆ ಕ್ರಮಗಳು ರೈತರು ಅನುಸರಿಸಿದರೆ ಬೆಳೆಯಲ್ಲಿ ಉತ್ತಮ ಇಳುವರಿ ಪಡೆಯಬಹುದು ಅಂತ ನಾವು ಹೇಳ್ತೀವಿ. ತುಂಬಾ ಸಂತೋಷ ಡಾಕ್ಟರ್ ರೂಪಶ್ರೀ ಅವರೇ. ಇದುವರೆಗೆ ಬಿತ್ತನೆ ಪೂರ್ವದಲ್ಲಿ ರೈತರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ವಿಷಯವಾಗಿ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಇದರಿಂದ ನಮ್ಮ ರೈತರಿಗೆಲ್ಲ ಅನುಕೂಲ ಆಗ್ತದೆ ಅಂತ ಭಾವಿಸೋಣ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬಿತ್ತನೆ ಪೂರ್ವದಲ್ಲಿ ರೈತರು ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ರೂಪಶ್ರೀ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಇದೀಗ ಕೇಳೋಣ ಕೃಷಿ ಗೀತೆಗಳನ್ನು. ಮನುಜರ ತಾಯಿ